ಆಕಾಶವಾಣಿ ಕಾರವಾರ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಸೌಗಂಧಿಕಾ ಹರಣ. ಭಾಗವತರು ಶ್ರೀಪತಿ ನಾಯಕ್ ಆಜೀರು, ಮದ್ದಳೆ ಗೋಪಾಲಕೃಷ್ಣ ಭಟ್, ತೆಂಕಬೈಲು ಚಂಡೆ ಪ್ರಕಾಶ್ ಬಂಗಾರಡ್ಕ, ನಿರೂಪಣೆ ರಾಧಾಕೃಷ್ಣ ಕಲ್ಚರ್. ಕೇಳಿ ಸೌಗಂಧಿಕಾ ಹರಣ ಯಕ್ಷಗಾನ ಪ್ರಸಂಗದಿಂದಾದ ಹಾಡುಗಳನ್ನ. ಶ್ರೀ ಗುರುಗಣಾಧಿಪತಯೇ ನಮಃ. ದೇವತೆಗಳ ಕೈಯ ಕಪ್ಪವ ಗುಂಬಗೆ ದವಾಗ್ನಿಯಂದಾದಿ ಮೆರೆವ ಮುಖದ ವಗೆ ಗಣಪಗೆ ಸೌಗಂಧಿಕ ಹರಣ. ಇದನ್ನು ಬರೆದವರು ಧ್ವಜಪುರದ ನಾಗಪ್ಪಯ್ಯ ಎಂಬ ಹೆಸರಿನ ಕವಿ. ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿ ಸೌಗಂಧಿಕ ಪುಷ್ಪದ ಪರಿಮಳದಿಂದ ಆಕರ್ಷಿತಳಾಗಿ ಅದನ್ನು ತಂದುಕೊಡೆಂದು ಭೀಮನಲ್ಲಿ ಕೇಳುವ ಸನ್ನಿವೇಶದಿಂದ ಪ್ರಾರಂಭವಾಗುತ್ತದೆ. ಇದೀಗ ಮೊದಲ ಹಾಡು ವಿಧುಕುಲಾದೀಪ ಕೇಳು. ವಿಧುಕುಲಾಧಿಪ ಕೇಳಿ ಪರಿಯಿಂದಲಾವನ ಮುದದಿ ಸಂಚರಿಸುತ್ತೀರೇ ಆಕರ್ಷಣೀಯವಾದ

ತಳಿರು ತೋರಣ ರಚಿಸುತ್ತಲಿ ಕರೆಸಿದ ತನ್ನ ಬಂಧುಗಳ ಗುರುಗಳ ಸತಿಯರೊಳ್ಪೇಳಿದ ಅತಿ ವಿನಯದಲ್ಲಿ ಊರು ಕೇರಿಯೊಳು ಒಬ್ಬೊಬ್ಬರ ಬಿಡದಂತೆ ಆಮಂತ್ರಣ ನೀಡಿ ಕರೆಯಿರಿ ನಾರಿಮಣಿಯರು ಸಂತಸದಿ ಕಾಲಶಗನ್ನಡಿಯನೇ ಪಿಡಿದು ಕಾಲಶಗನ್ನಡಿಯನೇ ಪಿಡಿದು ಊರು ಕೆರಿಯ ಕರೆಯುತ ಸಂಭ್ರಮದಿ ಭೂರಿ ವೈಭವದೊಳು ಮಿಂದು ಮಡಿಯುಟ್ಟು ನಾಂದಿ ಕರ್ಮಾಂಗಕ್ಕೆ ಸಕಲ ಸಿದ್ಧತೆಗಳ ನೇಮದಿಂದೀಗ ಅಣಿ ಮಾಡಿ ಮಿಂದು ದೇವಾಂಗವನೊಟ್ಟು ಸಂಭ್ರಮದೊಳು ಅಣಿಗೊಳುತ್ತ ಸಂಭ್ರಮದೊಳು ಅಣಿಗೊಳುತ್ತ ಬಂದ ತಿಥಿಗಳಿಗೆ ಮನ್ನಿಸುತ್ತಾಗ ತ್ರಿಸಿಗೆಯ ನೀಡಿ ಸತ್ಕರಿಸೆಂದೆನುತ ಸಕಲ ಸಿದ್ಧತೆಯಿಂದ ಶೋಭಿಸುತ್ತಿರಲಾಗ ನಾಂದಿ ಕಾರ್ಯವನೇ ತೊಡಗಿದ ಕುಲಪುರೋಹಿತರಾಗಲೇ ಬಂದು ಮಂಡಲಗಳ ರಚಿಸಿದರೆ ಮಂಡಲಗಳ ರಚಿಸಿದರೆ ಕಲಾಶದೊಳ್ದೇವನ ಆವಾಹಿಸುತ್ತ ದರ್ಭೆ ಸಮೀದವನಿಟ್ಟು ಮಂತ್ರಿಸುತ್ತ ಸದಮಲಾತ್ಮಕನನು ಧ್ಯಾನಿಸಿ ಪೂಜಿಸಿ ವಿಧಿಯಿಂದ ನಾಂದಿಯ ಸಗಿದ ದಶರಥನ ರಾಮನೆ ಜಗೋಲಿಯೋ ರತ್ನಗಂಬಳಿ ಹಾಸಿದರೆ ರತ್ನಗಂಬಳಿ ಹಾಸಿದರೆ ಬಂದ ಮಾ ಜನರಿಗೆ ಆಸನವಿಟ್ಟು ಚಂದದಳುಪಚಾರವ ಮಾಡಿದರೆ ಗುರು ಹಿರಿಯರ ಆಶೀರ್ವಾದವ ಪಡೆಯುತ್ತ ನಾಂದಿ ಕಾರ್ಯವನೇ ತೊಡಗಿದ ಸುತ್ತ ಮೇಲ್ಗಟ್ಟ ಕಟ್ಟಿದರೆ ಮೂತ್ತ ಜಲ್ಲಿಯ ಬಿಡಿಸಿದರೆ ಮೂತ್ತ ಜಲ್ಲಿಯ ಬಿಡಿಸಿದರೆ ಸಾಲು ದೀಪದ ಕಂಬ ಸಾಲಾಗಿ ರಚಿಸಿ ಹೂವಿನು ಜಗಳ ಅಂದವಾಗಿರಿಸಿ ಬಾಲ ಬಾಲಕಿಯರಿಗೆ ಬೇರೆ ಬೇರಾಸನ ಆಲಯದೊಳಗೆ ಇರಿಸಿದ ಸುತನ ಮಂಗಳದಾಯಿ ಕಾರ್ಯದಿ ಬಂದು ಬಳಗ ಬಾಂಧವರ ಬಂದು ಬಳಗ ಬಾಂಧವರ ದೂರ ದೂರದಿಂದ ಬಂದ ಆಪ್ತರನು ಚಾರರ ಕಳುಹಿಸಿ ಬರಮಾಡುತ್ತಲೇ ಉಂಡು ಉಪಚಾರವ ಕೈಗೊಂಡು ಸಂತಸದಿಂದ ವಿಶ್ರಮಿಸಿರೆಂದೇ ನೋಡಿದಾರೆ ಕರ್ಮಾಂಗ ಮುಗಿಸಿ ಹರುಷದಿ ಶುಭ ಪದ ನಾಮ ಪಾಡುತ್ತಲಿ ಶುಭ ಪದ ನಾಮ ಪಾಡುತ್ತಲಿ ಆರತಿಗಳ ಮಾಡಿ ಆಶೀರ್ವದಿಸಿ ವೈದಿಕರೆಲ್ಲರೂ ವೇದ ಘೋಷದಲ್ಲಿ ಆಗುವ ಕಾರ್ಯ ನಿರ್ವಿಘ್ನದಿ ನಡೆಯಲಿ ಎನ್ನುತ್ತ ಹಾರೈಸಿ ನುಡಿದಾರೆ. ಈಗ ಕೇಳಿ ಉಡುಗೊರೆ ಹಾಡು. ಕುಂದಾಣವ ರಚಿಸ